2600. ಇನ್ನೊಮ್ಮೆ ಕೇಳಿ, 9481572600. ಇದುವರೆಗೂ ಕುರಿ ಮತ್ತು ಮೇಕೆ ಸಾಕಾಣಿಕೆ ವಲಯದಲ್ಲಿ ಉದ್ಯಮಶೀಲತೆ ಅವಕಾಶಗಳ ಕುರಿತು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಸಾಕಾಣಿಕಾ ಸಂಕೀರ್ಣ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಉಮೇಶ್ ಬಿಯು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕೃಷಿ ಮಾಹಿತಿ. ಸೂರ್ಯಕಾಂತಿಯು ಕೇವಲ ಎಣ್ಣೆಯ ಬೆಳೆಯಾಗಿರದೆ ಮಿಠಾಯಿ ತಯಾರಿಕೆಯಲ್ಲೂ ಬಳಕೆಯಾಗುತ್ತಿದೆ. ಹಾಗಾದರೆ ಸಾಂಪ್ರದಾಯಿಕ ಸೂರ್ಯಕಾಂತಿಗೂ ಮತ್ತು ಮಿಠಾಯಿ ಸೂರ್ಯಕಾಂತಿ ಬೆಳೆಗೂ ವ್ಯತ್ಯಾಸ ಏನೆಂಬುದನ್ನು ತಿಳಿದುಕೊಳ್ಳೋಣ. ಸೂರ್ಯಕಾಂತಿ ವಿಶ್ವದ ಅತ್ಯಂತ ಪ್ರಮುಖ ಎಣ್ಣೆಕಾಳು ಬೆಳೆಗಳಲ್ಲಿ ಒಂದು. ಸೂರ್ಯಕಾಂತಿ ಆಸ್ಟೇರೇಸಿ ಎಂಬ ಕುಟುಂಬಕ್ಕೆ ಸೇರಿದೆ. ಸೂರ್ಯಕಾಂತಿ ಬೆಳೆಯನ್ನು ಗೋಲ್ಡನ್ ಗರ್ಲ್ ಆಫ್ ಅಮೆರಿಕ ಎಂದು ಕರೆಯುತ್ತಾರೆ. ಸೂರ್ಯಕಾಂತಿ ಬೆಳೆಯಲ್ಲಿ ಎರಡು ವಿಧ, ಒಂದು ಎಣ್ಣೆಕಾಳು ಸೂರ್ಯಕಾಂತಿ ಬೆಳೆ ಮತ್ತು ಇನ್ನೊಂದು ಮಿಠಾಯಿ ಸೂರ್ಯಕಾಂತಿ ಬೆಳೆ. ಸೂರ್ಯಕಾಂತಿ ಬೀಜದ ಹೊಟ್ಟು ಕಪ್ಪಾಗಿದ್ದರೆ ಅಂತಹ ಬೀಜಗಳನ್ನು ಎಣ್ಣೆಕಾಳು ಸೂರ್ಯಕಾಂತಿ ಬೀಜವೆಂದು ಕರೆಯುತ್ತಾರೆ. ಎಣ್ಣೆಕಾಳು ಸೂರ್ಯಕಾಂತಿ ಬೆಳೆಯಲ್ಲಿ ಪ್ರಮುಖವಾದದ್ದು 45-52% ಎಣ್ಣೆ ಪ್ರಮಾಣ. ಬಿಳಿ ಅಥವಾ ಬೂದಿ ಪಟ್ಟೆ ಇರುವ ಸೂರ್ಯಕಾಂತಿಯ ಬೀಜಗಳನ್ನು ಮುಖ್ಯವಾಗಿ ಸಿಹಿ ತಿಂಡಿ ತಿನಿಸು ಪದಾರ್ಥಗಳಲ್ಲಿ ಬಳಸಿಕೊಳ್ಳುವುದರಿಂದ ಇದನ್ನು ಮಿಠಾಯಿ ಸೂರ್ಯಕಾಂತಿ ಬೆಳೆ ಎಂದು ಕರೆಯುತ್ತಾರೆ. ಮಿಠಾಯಿ ಸೂರ್ಯಕಾಂತಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಹೆಚ್ಚು ಪ್ರೋಟೀನ್ ಅಂಶವನ್ನು ಕಾಣಬಹುದಾಗಿದೆ. ಮಿಠಾಯಿ ಸೂರ್ಯಕಾಂತಿ ಬೀಜದ ಗಾತ್ರ ಸಾಮಾನ್ಯ ಎಣ್ಣೆಕಾಳು ಬೀಜಕ್ಕಿಂತ ಹೆಚ್ಚಾಗಿರುತ್ತದೆ ಮತ್ತು ಎಣ್ಣೆ ಪ್ರಮಾಣವು ಕಡಿಮೆ ಇರುತ್ತದೆ. ಮಿಠಾಯಿ ಸೂರ್ಯಕಾಂತಿ ಬೆಳೆಯನ್ನು ಹೆಚ್ಚಾಗಿ ಫ್ರಾನ್ಸ್, ಸ್ಪೇನ್, ಅಮೆರಿಕ, ರಷ್ಯಾ, ಚೀನಾ, ಕೆನಡಾ ಮತ್ತು ಅರ್ಜೆಂಟೀನಾ ದೇಶಗಳಲ್ಲಿ ಬೆಳೆಯುತ್ತಾರೆ. ಮಿಠಾಯಿ ಸೂರ್ಯಕಾಂತಿಯನ್ನು ಸ್ಪೇನ್ ದೇಶವು ರಫ್ತು ಮಾಡುವುದರಲ್ಲಿ ಮೊದಲನೇ ಸ್ಥಾನವನ್ನು ಹೊಂದಿದೆ. ಈ ಮಿಠಾಯಿ ಸೂರ್ಯಕಾಂತಿ ಬೀಜಗಳಿಗೆ ವಿದೇಶಿ ಮಾರುಕಟ್ಟೆಯಲ್ಲಿ ಬಹಳಷ್ಟು ಬೇಡಿಕೆ ಇದ್ದು ಪ್ರತಿ ಟನ್ ಬೀಜಕ್ಕೆ ಅಂದಾಜು 72,000-78,000 ಬೆಲೆ ಇದೆ. ಎಣ್ಣೆಕಾಳು ಸೂರ್ಯಕಾಂತಿ ಬೆಳೆಗಿಂತ ಮಿಠಾಯಿ ಸೂರ್ಯಕಾಂತಿ ಬೆಳೆಯನ್ನು ಬೆಳೆದು ರೈತರು ರಫ್ತು ಮಾಡುತ್ತಿದ್ದಲ್ಲಿ ಹೆಚ್ಚಿನ ಆದಾಯ ಕಾಣಬಹುದಾಗಿದೆ. ಮಿಠಾಯಿ ಸೂರ್ಯಕಾಂತಿಯಲ್ಲಿನ ಹೆಚ್ಚು ಪ್ರೋಟೀನ್ ಪ್ರಮಾಣವು ಆಹಾರ ಪೌಷ್ಟಿಕತೆ ಮತ್ತು ಭದ್ರತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮಿಠಾಯಿ ಸೂರ್ಯಕಾಂತಿ ಬೀಜವನ್ನು ಬೇಕರಿಯ ಸಿಹಿ ತಿನಿಸುಗಳಲ್ಲಿ, ಕುಕ್ಕೀಸ್ ತಯಾರಿಕೆಯಲ್ಲಿ ಉಪಯೋಗಿಸಲಾಗುತ್ತದೆ. ಅಮೆರಿಕ ದೇಶದಲ್ಲಿ ಪಕ್ಷಿಗಳ ಆಹಾರಕ್ಕಾಗಿ ಬಹಳ ಬೇಡಿಕೆ ಇದೆ. ಮಿಠಾಯಿ ಸೂರ್ಯಕಾಂತಿ ಬೀಜದಲ್ಲಿ ತಿರುಳು ಮತ್ತು ಹೊಟ್ಟು ಸಡಿಲವಾಗಿ ಅಂಟಿಕೊಂಡಿರುವುದು ಮುಖ್ಯ ಅಂಶವಾಗಿರುವುದರಿಂದ ಈ ಬೀಜಗಳಲ್ಲಿ ತಿರುಳು ಮತ್ತು ಹೊಟ್ಟನ್ನು ಸುಲಭವಾಗಿ ಕೈಯಿಂದಲೇ ಬೇರ್ಪಡಿಸಬಹುದು. ಕುಂಬಳಕಾಯಿ, ಕಡಲೆಕಾಯಿ, ಕಡಲೆ, ಪಿಸ್ತಾ ಇನ್ನೂ ಹಲವು ಬೀಜಗಳಂತೆ ಇದು ಮಿಠಾಯಿ ಸೂರ್ಯಕಾಂತಿ ಬೀಜವನ್ನು ಕೂಡ ಸೇವಿಸಬಹುದಾಗಿದೆ. ಮಿಠಾಯಿ ಸೂರ್ಯಕಾಂತಿ ತಳಿಗಳಲ್ಲಿ ಹೆಚ್ಚು ಇಳುವರಿ ಜೊತೆಗೆ ಅಧಿಕ ಪ್ರೋಟೀನ್ ಪ್ರಮಾಣಗಳಲ್ಲಿ ಸುಧಾರಣೆ ಕಂಡುಕೊಳ್ಳಲು ವಿವಿಧ ಸಾಂಪ್ರದಾಯಿಕ ಮಿಠಾಯಿ ಸೂರ್ಯಕಾಂತಿ ತಳಿಗಳಲ್ಲಿನ ಪರಿವರ್ತನಶೀಲತೆಯನ್ನು ಪರೀಕ್ಷಿಸಿ ಸೂಕ್ತ ಗುಣಲಕ್ಷಣಗಳಿರುವ ಮೂಲ ನಮೂನೆಗಳನ್ನು ಪರೀಕ್ಷಿಸಿ ಅವುಗಳನ್ನು ತಳಿ ಅಥವಾ ಮಿಶ್ರ ತಳಿ ಅಭಿವೃದ್ಧಿ ಕಾರ್ಯದಲ್ಲಿ ಅಳವಡಿಸಿಕೊಳ್ಳುವ ಉದ್ದೇಶವನ್ನೊಳಗೊಂಡು ಕ್ಷೇತ್ರ ಪ್ರಯೋಗವನ್ನು ಬೆಂಗಳೂರಿನ ಹೆಬ್ಬಾಳದ ಮುಖ್ಯ ಸಂಶೋಧನಾ ಕೇಂದ್ರದಲ್ಲಿ ಕೈಗೊಳ್ಳಲಾಯಿತು. ಪ್ರಸ್ತುತ ಸಂಶೋಧನೆಗೆ ವಸ್ತುಗಳನ್ನು ಬೆಂಗಳೂರಿನ ಯುನೈಟೆಡ್ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್. ಇದರಿಂದ ಸಾಂಪ್ರದಾಯಿಕ ವಿದೇಶಿ ಮಿಠಾಯಿ ಸೂರ್ಯಕಾಂತಿ ತಳಿಗಳನ್ನು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರವು ತರಿಸಿಕೊಂಡಿದೆ. ಎರಡು ಚೌಕಳಿ ನಮೂನೆಗಳಾದ KBSH-44 ಮತ್ತು ಸೂರ್ಯ ತಳಿಗಳನ್ನು 2012 ಹಿಂಗಾರು ಮತ್ತು 2013 ಬೇಸಿಗೆಯಲ್ಲಿ ಉತ್ತಮ ಫಲಿತಾಂಶಕ್ಕಾಗಿ ನಮ್ಮ ಭಾರತೀಯ ಪರಿಸರದಲ್ಲಿ ಪರೀಕ್ಷಿಸಲಾಯಿತು. ಈ ಎಲ್ಲಾ 49 ತಳಿಗಳಲ್ಲಿ 10 ವಿವಿಧ ಗುಣಲಕ್ಷಣಗಳಿಗೆ ಮುಖ್ಯವಾಗಿ ಧಾನ್ಯ ಇಳುವರಿ, ಹೊಟ್ಟಿನ ಪ್ರಮಾಣ, ಎಣ್ಣೆ ಪ್ರಮಾಣ ಹಾಗೂ ಪ್ರೋಟೀನ್ ಪ್ರಮಾಣವನ್ನು ಇನ್ನು ಇತರೆ ಗುಣಗಳಿಗೆ ಪರೀಕ್ಷಿಸಲಾಯಿತು. ಅಧ್ಯಯನ ಮಾಡಿದ ಎಲ್ಲಾ ಗುಣಗಳಲ್ಲಿ ಪ್ರೋಟೀನ್ ಪ್ರಮಾಣವು ಅನುವಂಶೀಯ ವೈವಿಧ್ಯದ ಕಡೆಗೆ ಅತ್ಯಂತ ಹೆಚ್ಚಿನ ಕೊಡುಗೆ ನೀಡಿರುವುದು ತಿಳಿದು ಬಂದಿದೆ. ಈ ಪರೀಕ್ಷೆಯಿಂದ ನಾವು ಅರ್ಥ ಮಾಡಿಕೊಳ್ಳುವುದೇನೆಂದರೆ ಈ ಎಲ್ಲಾ ಸಾಲುಗಳಲ್ಲಿ ಮುಖ್ಯ ಗುಣವಾದ ಪ್ರೋಟೀನ್ ಅಂಶಕ್ಕೆ ನೇರವಾಗಿ ಅತ್ಯುತ್ತಮ ಸಾಲನ್ನು ಆಯ್ಕೆ ಮಾಡುವುದಕ್ಕೆ ಸಮರ್ಥನೀಯವಾಗಿದೆ. ಪ್ರೋಟೀನ್ ಪ್ರಮಾಣ ಮತ್ತು ಇತರೆ ಮಿಠಾಯಿ ಸೂರ್ಯಕಾಂತಿ ಗುಣಗಳ ವಿಭಿನ್ನತೆಯ ವಿಶ್ಲೇಷಣೆಯಿಂದ ಗುಣಾತ್ಮಕ ಮತ್ತು ಸಂಭಾವ್ಯ ಸಾಲುಗಳಾದ EC 73-48-08, EC 73 48 10 EC 73 48 07 EC 77 73 48 00 ಮತ್ತು ಇಸಿ 78 73 43 47 92 ಗಳನ್ನು ಗುರುತಿಸಲಾಗಿದೆ. ಈ ಸಾಲುಗಳಲ್ಲಿ ಪ್ರೋಟೀನ್ ಪ್ರಮಾಣವು ಶೇಕಡ 25-30% ಹಾಗೂ ಎಣ್ಣೆ ಪ್ರಮಾಣವು ಶೇಕಡ 28-34% ತಿಳಿದು ಬಂದಿದೆ. ಈ ಅಧ್ಯಯನದಲ್ಲಿ ಕಂಡು ಬಂದಿದ್ದೇನೆಂದರೆ ಜೀವಾಂಕುರ ತಳಿಗಳ ವೈವಿಧ್ಯದಿಂದ ಕೂಡಿವೆ ಮತ್ತು ಅವುಗಳು ಗುಣಾತ್ಮಕ ವಂಶವಾಹಿನಿಯನ್ನು ಹೊಂದಿದ್ದು ಉತ್ತಮ ಇಳುವರಿಯನ್ನು ಕೊಡುವಂತಹವುಗಳಾಗಿವೆ. ಅನುವಂಶೀಯವಾಗಿ ವ್ಯತ್ಯಾಸವಿರುವ ತಳಿಗಳನ್ನು ಸಂಕೀರ್ಣ ತಳಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಬಳಸಿಕೊಳ್ಳಬಹುದಾಗಿದೆ. ಈ ಅಧ್ಯಯನವು ಹೊಸ ತಳಿಗಳನ್ನು ಗುರುತಿಸಲು ಸಹಾಯವಾಗಿರುತ್ತದೆ. ಗುರುತಿಸಿದ ಸಾಲುಗಳನ್ನು ಮಿಶ್ರತಳಿ ಕಾರ್ಯದಲ್ಲಿ ಉಪಯೋಗಿಸಿದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಲು ನೆರವಾಗುತ್ತದೆ. ಇದುವರೆಗೂ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಕೃಷಿ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಪೇಟೆ ಧಾರಣೆ. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೊಳ್ಳೆ ಮಾತನಾಡಿ. ಇದು ಸಂಕ್ರಾಂತಿ ಹಬ್ಬದ ಒಂದು ಶುಭ ನುಡಿ. ನಮ್ಮ ಎಲ್ಲ ಕೇಳುಗರಿಗೆ ಹಾಗೂ ರೈತ ಬಾಂಧವರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರೈತ ಬಾಂಧವರೇ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಮೊದಲನೇದಾಗಿ ಅರಸೀಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ತೆಂಗಿನ ಕಸಬರಿಗೆ ಕುಂಟಾಲಿಗೆ ಕನಿಷ್ಠ ಮತ್ತು ಗರಿಷ್ಠ 2,800 ರೂಪಾಯಿ, 1,000 ತೆಂಗಿನಕಾಯಿಗೆ ಕನಿಷ್ಠ 20,000 ರೂಪಾಯಿ, ಗರಿಷ್ಠ 20,000 ರೂಪಾಯಿ, ಮಿಲ್ಲಿಂಗ್ ಕೊಬ್ಬರಿ ಕನಿಷ್ಠ 9,000 ರೂಪಾಯಿ, ಗರಿಷ್ಠ 14,300 ರೂಪಾಯಿ, ಬೇರೆ ತಳಿ ಕೊಬ್ಬರಿ ಕನಿಷ್ಠ 10,000 ರೂಪಾಯಿ, ಗರಿಷ್ಠ ಕೂಡ 10,000 ರೂಪಾಯಿ, ಅಲಸಂದೆ ಕಾಳು ಕನಿಷ್ಠ 7,700, ಗರಿಷ್ಠ ಕೂಡ 7,700 ರೂಪಾಯಿ, ಸ್ಥಳೀಯರಾಗಿ ಕನಿಷ್ಠ 2,800, ಗರಿಷ್ಠ ಕೂಡ 2,800 ರೂಪಾಯಿ, ಅರಿಶಿಣ ಕಡ್ಡಿ ಕುಂಟಾಲಿಗೆ ಕನಿಷ್ಠ 12,150 ರೂಪಾಯಿ, ಗರಿಷ್ಠ ಕೂಡ ಅದೇ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ದ್ರಾವತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ರಾಶಿ ಅಡಿಕೆ ಕನಿಷ್ಠ 21,119, ಗರಿಷ್ಠ 51,559 ರೂಪಾಯಿ. ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಸ್ಥಳೀಯ ಮೆಕ್ಕೆಜೋಳ 2,150 ರೂಪಾಯಿ, ಗರಿಷ್ಠ 2,425 ರೂಪಾಯಿ, ಅರಳು ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 6,800 ರೂಪಾಯಿ, ಭತ್ತ ಕನಿಷ್ಠ 2,300, ಗರಿಷ್ಠ 2,370 ರೂಪಾಯಿ. ಚಿಕ್ಕಮಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಬೀನ್ಸ್ 5,109 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 5,309 ರೂಪಾಯಿ, ಹಸಿಮೆಣಸಿನಕಾಯಿ 3,432 ಕನಿಷ್ಠ ಮತ್ತು ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಬೆಂಡೆಕಾಯಿ ಕನಿಷ್ಠ ಮತ್ತು ಗರಿಷ್ಠ 4,168 ರೂಪಾಯಿ, ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 2,250 ರೂಪಾಯಿ, ಈರುಳ್ಳಿ ಕನಿಷ್ಠ 3,512, ಗರಿಷ್ಠ 3,712 ರೂಪಾಯಿ, ಈರುಳ್ಳಿ ಕನಿಷ್ಠ 3,512, ಗರಿಷ್ಠ 3,712 ರೂಪಾಯಿ, ಆಲೂಗಡ್ಡೆ ಕನಿಷ್ಠ 2,565, ಗರಿಷ್ಠ ಕೂಡ ಅದೇ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಹೀರೆಕಾಯಿ ಕನಿಷ್ಠ ಮತ್ತು ಗರಿಷ್ಠ 3,571 ರೂಪಾಯಿ. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಅಲಸಂದೆ ಬೇಳೆ ಕನಿಷ್ಠ 7,000, ಗರಿಷ್ಠ 7,650 ರೂಪಾಯಿ, ಅಲಸಂದೆ ಕಾಯಿ ಕನಿಷ್ಠ 4,000, ಗರಿಷ್ಠ 4,500 ರೂಪಾಯಿ, ಸೇಬು ಹಣ್ಣು ಕನಿಷ್ಠ 7,000, ಗರಿಷ್ಠ 8,000 ರೂಪಾಯಿ, ಸಿಪ್ಪೆಗೋಟು ಅಡಕೆ ಕನಿಷ್ಠ 10,000 ಮತ್ತು ಗರಿಷ್ಠ ಕೂಡ 10,000 ರೂಪಾಯಿ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಯಾಲಕ್ಕಿ ಬಾಳೆ ಕನಿಷ್ಠ 2,500, ಗರಿಷ್ಠ 3,000 ರೂಪಾಯಿ, ಪಚ್ಚಬಾಳೆ ಕನಿಷ್ಠ 2,200, ಗರಿಷ್ಠ 2,600 ರೂಪಾಯಿ, ಬೀನ್ಸ್ ಕನಿಷ್ಠ 3,800, ಗರಿಷ್ಠ 4,500 ರೂಪಾಯಿ, ಹಾಗಲಕಾಯಿ ಕನಿಷ್ಠ 3,600, ಗರಿಷ್ಠ 4,000 ರೂಪಾಯಿ, ಬದನೆಕಾಯಿ ಕನಿಷ್ಠ 1,000, ಗರಿಷ್ಠ 1,500 ರೂಪಾಯಿ, ಗೊಂಚಲು ಬೀನ್ಸ್ ಕನಿಷ್ಠ 3,000, ಗರಿಷ್ಠ 4,000 ರೂಪಾಯಿ, ದೊಣ್ಣೆ ಮೆಣಸಿನಕಾಯಿ ಕನಿಷ್ಠ 4,000, ಗರಿಷ್ಠ 4,800 ರೂಪಾಯಿ, ಕ್ಯಾರೆಟ್ ಕನಿಷ್ಠ 3,000, ಗರಿಷ್ಠ 4,000 ರೂಪಾಯಿ, ಕೊಬ್ಬರಿ ಕನಿಷ್ಠ ಮತ್ತು ಗರಿಷ್ಠ 11,162 ರೂಪಾಯಿ, ನುಗ್ಗೆಕಾಯಿ ಕನಿಷ್ಠ 3,500, ಗರಿಷ್ಠ 4,000 ರೂಪಾಯಿ, ಬೆಳ್ಳುಳ್ಳಿ 15,000 ಕನಿಷ್ಠ, ಗರಿಷ್ಠ 26,000 ರೂಪಾಯಿ, ಹಸಿ ಅವರೇ ಕನಿಷ್ಠ 2,000, ಗರಿಷ್ಠ 3,000 ರೂಪಾಯಿ, ಹಸಿಮೆಣಸಿನಕಾಯಿ ಕನಿಷ್ಠ 2,500, ಗರಿಷ್ಠ 3,000 ರೂಪಾಯಿ. ಬೆಂಡೆಕಾಯಿ ಕನಿಷ್ಠ 3,500, ಗರಿಷ್ಠ 4,000 ರೂಪಾಯಿ. ನಿಂಬೆಹಣ್ಣು ಕನಿಷ್ಠ 1,500, ಗರಿಷ್ಠ 2,000 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ 2,100 ರೂಪಾಯಿ, ಗರಿಷ್ಠ 2,390 ರೂಪಾಯಿ. ಮೂಸಂಬಿ ಕನಿಷ್ಠ 4,000, ಗರಿಷ್ಠ 5,000 ರೂಪಾಯಿ. ಈರುಳ್ಳಿ ಕನಿಷ್ಠ 1,000, ಗರಿಷ್ಠ 5,400 ರೂಪಾಯಿ. ಕಿತ್ತಳೆ ಹಣ್ಣು ಕನಿಷ್ಠ 3,000, ಗರಿಷ್ಠ 4,000 ರೂಪಾಯಿ. ಮಧ್ಯಮ ತಳಿ ಭತ್ತ ಕನಿಷ್ಠ 2,120, ಗರಿಷ್ಠ 2,540 ರೂಪಾಯಿ. ಅನಾನಸ್ ಹಣ್ಣು ಕನಿಷ್ಠ 2,400, ಗರಿಷ್ಠ 3,000 ರೂಪಾಯಿ. ದಾಳಿಂಬೆ ಹಣ್ಣು ಕನಿಷ್ಠ 4,000, ಗರಿಷ್ಠ 4,500 ರೂಪಾಯಿ. ಸ್ಥಳೀಯ ರಾಗಿ ಕನಿಷ್ಠ 2,950, ಗರಿಷ್ಠ 4,100 ರೂಪಾಯಿ. ಮಧ್ಯಮ ತಳಿ ಅಕ್ಕಿ ಕನಿಷ್ಠ 3,000, ಗರಿಷ್ಠ 4,000 ರೂಪಾಯಿ. ಹಿರೇಕಾಯಿ ಕನಿಷ್ಠ 3,500, ಗರಿಷ್ಠ 4,500. ಸುವರ್ಣಗೆಡ್ಡೆ ಕನಿಷ್ಠ 3,000, ಗರಿಷ್ಠ 4,000 ರೂಪಾಯಿ. ಸಿಹಿಗೆಣಸು ಕನಿಷ್ಠ 3,500, ಗರಿಷ್ಠ 4,000 ರೂಪಾಯಿ. ತೊಗರಿಕಾಯಿ ಕನಿಷ್ಠ 4,000, ಗರಿಷ್ಠ 4,800 ರೂಪಾಯಿ. ತೊಗರಿ ಬೇಳೆ ಕನಿಷ್ಠ 6,106 ರೂಪಾಯಿ, ಗರಿಷ್ಠ ಕೂಡ 6,106 ರೂಪಾಯಿ. ಹರಿಹರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 2,250 ರೂಪಾಯಿ. ಪುತ್ತೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಕೋಕಾ ಅಡಕೆ ಕನಿಷ್ಠ 20,500 ರೂಪಾಯಿ, ಗರಿಷ್ಠ 27,500 ರೂಪಾಯಿ. ಹೊಸತಳಿ ಅಡಕೆ ಕನಿಷ್ಠ 26,000, ಗರಿಷ್ಠ 35,500 ರೂಪಾಯಿ. ಹಳೆ ತಳಿ ಅಡಕೆ ಕನಿಷ್ಠ 32,000, ಗರಿಷ್ಠ 49,000. ಕಾಳು ಮೆಣಸು ಕನಿಷ್ಠ 31,000, ಗರಿಷ್ಠ 62,500 ರೂಪಾಯಿ. ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಬೆಟ್ಟಿ ಅಡಕೆ ಕನಿಷ್ಠ 44,100 ರೂಪಾಯಿ, ಗರಿಷ್ಠ 56,600 ರೂಪಾಯಿ. ಗೊರಬಲು ಅಡಕೆ ಕನಿಷ್ಠ 18,090, ಗರಿಷ್ಠ 30,000 ರೂಪಾಯಿ. ರಾಶಿ ಅಡಕೆ 30,399, ಗರಿಷ್ಠ 51,299 ರೂಪಾಯಿ. ಸರಕು ಅಡಕೆ ಕನಿಷ್ಠ 40,099, ಗರಿಷ್ಠ 87,740 ರೂಪಾಯಿ. ಬೀನ್ಸ್ 5,800 ಕನಿಷ್ಠ, ಗರಿಷ್ಠ 6,000 ರೂಪಾಯಿ. ಬೀಟ್ರೂಟ್ 2,800 ಕನಿಷ್ಠ, ಗರಿಷ್ಠ 3,000 ರೂಪಾಯಿ. ಕಡಲೆಬೇಳೆ ಕನಿಷ್ಠ 9,500, ಗರಿಷ್ಠ 9,800 ರೂಪಾಯಿ. ಜವಾರಿ ಕಡಲೆಬೇಳೆ ಕನಿಷ್ಠ 8,500 ರೂಪಾಯಿ, ಗರಿಷ್ಠ 8,800 ರೂಪಾಯಿ. ಉದ್ದಿನಬೇಳೆ ಕನಿಷ್ಠ 11,500, ಗರಿಷ್ಠ 15,800 ರೂಪಾಯಿ. ಬದನೆಕಾಯಿ ಕನಿಷ್ಠ 2,800, ಗರಿಷ್ಠ 3,000 ರೂಪಾಯಿ. ಕ್ಯಾರೆಟ್ ಕನಿಷ್ಠ 5,800, ಗರಿಷ್ಠ 6,000 ರೂಪಾಯಿ. ಕೆಂಪು ಮೆಣಸಿನಕಾಯಿ ಕನಿಷ್ಠ 2,629, ಗರಿಷ್ಠ 13,609 ರೂಪಾಯಿ. ಕೊತ್ತಂಬರಿ ಧನಿಯಾ ಬೀಜ ಕನಿಷ್ಠ 9,200, ಗರಿಷ್ಠ 11,800 ರೂಪಾಯಿ. NH-14 ಹತ್ತಿ ಕನಿಷ್ಠ 2,010, ಗರಿಷ್ಠ 12,079 ರೂಪಾಯಿ. ಹಸಿಶುಂಠಿ ಕನಿಷ್ಠ 3,000, ಗರಿಷ್ಠ 4,000 ರೂಪಾಯಿ. ಹೆಸರು ಬೇಳೆ ಕನಿಷ್ಠ 10,500, ಗರಿಷ್ಠ 10,800 ರೂಪಾಯಿ. ಹೆಸರು ಕಾಳು ಕನಿಷ್ಠ 8,500, ಗರಿಷ್ಠ 10,200 ರೂಪಾಯಿ. ಹುರುಳಿಕಾಳು ಕನಿಷ್ಠ 5,500, ಗರಿಷ್ಠ 7,500 ರೂಪಾಯಿ. ಉಂಡೆ ಬೆಲ್ಲ ಕನಿಷ್ಠ 4,000, ಗರಿಷ್ಠ 5,000 ರೂಪಾಯಿ. ಬಿಳಿಜೋಳ ಕನಿಷ್ಠ 3,000, ಗರಿಷ್ಠ 4,300 ರೂಪಾಯಿ. ಬೆಂಡೆಕಾಯಿ ಕನಿಷ್ಠ 3,800 ರೂಪಾಯಿ, ಗರಿಷ್ಠ 4,000 ರೂಪಾಯಿ. ಮೆಂತೆ ಬೀಜ ಕನಿಷ್ಠ 7,500, ಗರಿಷ್ಠ 8,800 ರೂಪಾಯಿ. ಸಾಸಿವೆ ಕಾಳು ಕನಿಷ್ಠ 7,500, ಗರಿಷ್ಠ 7,800 ರೂಪಾಯಿ. ಈರುಳ್ಳಿ ಕನಿಷ್ಠ 2,500, ಗರಿಷ್ಠ 4,500 ರೂಪಾಯಿ. ಉತ್ತಮ ತಳಿ ಭತ್ತ ಕನಿಷ್ಠ 2,350, ಗರಿಷ್ಠ 2,400 ರೂಪಾಯಿ. ಮಧ್ಯಮ ತಳಿ ಭತ್ತ ಕನಿಷ್ಠ 2,300, ಗರಿಷ್ಠ 2,320 ರೂಪಾಯಿ. ಆಲೂಗಡ್ಡೆ ಕನಿಷ್ಠ 3,000, ಗರಿಷ್ಠ 4,000 ರೂಪಾಯಿ. ಕೆಂಪು ರಾಗಿ ಕನಿಷ್ಠ 3,600, ಗರಿಷ್ಠ 4,200 ರೂಪಾಯಿ. ಕೋರ್ಸ್ ಅಕ್ಕಿ ಕನಿಷ್ಠ 2,105, ಗರಿಷ್ಠ 3,050 ರೂಪಾಯಿ. ಉತ್ತಮ ತಳಿ ಅಕ್ಕಿ ಕನಿಷ್ಠ 4,600, ಗರಿಷ್ಠ 7,500 ರೂಪಾಯಿ. ಮಧ್ಯಮ ತಳಿ ಅಕ್ಕಿ ಕನಿಷ್ಠ 3,800 ರೂಪಾಯಿ, ಗರಿಷ್ಠ 5,500 ರೂಪಾಯಿ. ಹೀರೆಕಾಯಿ ಕನಿಷ್ಠ 4,800, ಗರಿಷ್ಠ 5,000 ರೂಪಾಯಿ. ಹುಣಸೆ ಹಣ್ಣು ಕನಿಷ್ಠ 5,000 ರೂಪಾಯಿ, ಗರಿಷ್ಠ 14,000 ರೂಪಾಯಿ. ತೊಗರಿ ಬೇಳೆ ಕನಿಷ್ಠ 14,800, ಗರಿಷ್ಠ 15,800 ರೂಪಾಯಿ. ಮಧ್ಯಮ ತಳಿಯ ಗೋಧಿ ಕನಿಷ್ಠ 3,800, ಗರಿಷ್ಠ 4,500 ರೂಪಾಯಿ. ಸಿದ್ದಾಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಬೆಳೆಗೋಟು ಅಡಕೆ ಕನಿಷ್ಠ 24,319, ಗರಿಷ್ಠ 28,409 ರೂಪಾಯಿ. ಚಾಲಿ ಅಡಕೆ ಕನಿಷ್ಠ 33,199, ಗರಿಷ್ಠ 38,609 ರೂಪಾಯಿ. ಕೋಕಾ ಅಡಕೆ ಕನಿಷ್ಠ 18,319, ಗರಿಷ್ಠ 21,019 ರೂಪಾಯಿ. ಹೊಸ ಚಾಲಿ ಅಡಕೆ ಕನಿಷ್ಠ 22,699, ಗರಿಷ್ಠ 33,609 ರೂಪಾಯಿ. ಕೆಂಪುಗೋಟು ಅಡಕೆ ಕನಿಷ್ಠ 21,319, ಗರಿಷ್ಠ 21,819 ರೂಪಾಯಿ. ರಾಶಿ ಅಡಕೆ ಕನಿಷ್ಠ 42,029, ಗರಿಷ್ಠ 48,799 ರೂಪಾಯಿ. ತಟ್ಟಿ ಬೆಟ್ಟಿ ಅಡಕೆ ಕನಿಷ್ಠ 27,009 ರೂಪಾಯಿ, ಗರಿಷ್ಠ 36,099 ರೂಪಾಯಿ. ಕಾಳು ಮೆಣಸು ಕನಿಷ್ಠ 61,099, ಗರಿಷ್ಠ 64,689 ರೂಪಾಯಿ. ಸಿರಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಬೆಟ್ಟಿ ಅಡಕೆ ಕನಿಷ್ಠ 27,899, ಗರಿಷ್ಠ 41,909 ರೂಪಾಯಿ. ಬಿಳೆಗೋಟು ಅಡಕೆ ಕನಿಷ್ಠ 22,709 ರೂಪಾಯಿ, ಗರಿಷ್ಠ 30,411 ರೂಪಾಯಿ. ಚಾಲಿ ಅಡಿಕೆ ಕನಿಷ್ಠ 34,099, ಗರಿಷ್ಠ 39,609 ರೂಪಾಯಿ. ಕೆಂಪುಗೋಟು ಅಡಿಕೆ ಕನಿಷ್ಠ 13,699, ಗರಿಷ್ಠ 24,218 ರೂಪಾಯಿ. ರಾಶಿ ಅಡಿಕೆ ಕನಿಷ್ಠ 41,029, ಗರಿಷ್ಠ 46,298 ರೂಪಾಯಿ. ಕಾಳು ಮೆಣಸು ಕನಿಷ್ಠ 62,616, ಗರಿಷ್ಠ 66,018 ರೂಪಾಯಿ. ಸೊರಬ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಒಣಶುಂಠಿ ಕನಿಷ್ಠ 20,000, ಗರಿಷ್ಠ 21,000. ಸುಳ್ಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಕೋಕಾ ಅಡಿಕೆ ಕನಿಷ್ಠ 20,500, ಗರಿಷ್ಠ 27,500 ರೂಪಾಯಿ. ಹೊಸತಳಿ ಅಡಿಕೆ ಕನಿಷ್ಠ 29,000, ಗರಿಷ್ಠ 35,500 ರೂಪಾಯಿ. ಕಾಳು ಮೆಣಸು ಕನಿಷ್ಠ 31,000, ಗರಿಷ್ಠ 63,000 ರೂಪಾಯಿ. ತೀರ್ಥಹಳ್ಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಬ್ಯಾಡಗಿ ಒಣಮೆಣಸಿನಕಾಯಿ ಕನಿಷ್ಠ ಮತ್ತು ಗರಿಷ್ಠ 9,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಇದುವರೆಗೂ ಪೇಟೆ ಧಾರಣೆ ಕೇಳಿದಿರಿ. ಪ್ರಸ್ತುತಿ ಎಸ್ಎಂ ಸುಧಾಕರ್. ಈಗ ಕೇಳಿ ಪರಿಸರ ಗೀತೆ. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹೆಚ್ಚು ಲಾಭ ಪಡೆಯಿರಿ. ಮೊದಲ ಮುಂಗಾರಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು. ಮೊದಲ ಮುಂಗಾರಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹೆಚ್ಚು ಲಾಭ ಪಡೆಯಿರಿ. ಮುಂಗಾರು ಋತುವಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು. ಮುಂಗಾರು ಋತುವಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು. ಇದುವರೆಗೂ ಪರಿಸರ ಗೀತೆ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರಗಳು. ಕೃಷಿರಂಗ ಪ್ರಸಾರವಾಯಿತು.